ನಾವ್ ಬೇರೆ ಕಡೆ ಹೋಗಕ್ ಬರಲ್ರಿ, ಅವ್ರಿಗೆ ಅವ್ರಿಗೆ ಕೊಡ್ಬೇಕ್ರಿ, ಬೇರೆಯವ್ರಿಗೆ ಕೊಡಕ್ ಬರಲ್ಲ, ಬೇರೆಯವ್ರಿಗೆ ಕೊಡಕ್ ಬರಲ್ರಿ. ಈಗ ಜಾಸ್ತಿ ಐತಿ ಅಂದ್ರೆ ಕೊಡಕ್ ಬರಲ್ರಿ, ಕಡಿಮೆ ಐತಿ ಅಂದ್ರೆ ಕೊಡಕ್ ಬರಲ್ಲ. ಇದು ನಿಮ್ಮ ಅವ್ರ ನಡುವೆ ಇರೋ ಒಪ್ಪಂದ. ಹೌದ್ರಿ, ಅವರು ನಮ್ಮ ವಿಶ್ವಾಸ. ಈಗ ಗೊಬ್ಬರ ಬೇರೆ ಖರ್ಚುಗಳಿಗೆಲ್ಲ ನೀವೇ ಖರ್ಚು ಮಾಡಬೇಕು? ನಾವು ಮಾಡ್ತೀವಿ, ಅವರು ಕೊಡ್ತಾರೆ, ಕಂಪ್ನಿ ವತಿಯಿಂದನ ಕೊಡ್ತಾರೆ. ಕಂಪ್ನಿ ವತಿಯಲ್ಲಿದ್ದಲ್ಲ ಅಂದ್ರೆ ಅದು ಸಾಲದ ರೂಪದಲ್ಲಿ ಕೊಡ್ತಾರೆ, ಸಾಲದ ರೂಪದಲ್ಲಿ ಮುಂಗಡ ಅಂತ ಹೇಳಿ ಕೊಡ್ತಾರೆ. ನಿಮ್ಮ ಬೆಳೆ ಬಂದಾಗ ಬೆಳೆ ಬಂದಾಗ ಈಗ ಬೀಜ ಕೊಡ್ತಲ್ರಿ, ಅವಾಗ ಕಟ್ ಮಾಡ್ಕೊಂಡ ಕೊಡ್ತಾರ, ಮುರ್ಕೊಂಡು ಕೊಡ್ತಾರೆ, ಸಾಲದ ರೂಪದಲ್ಲೇ ಕೊಡ್ತಾರೆ, ಸಾಲದ ರೂಪದಲ್ಲಿ ಕೊಡ್ತಾರೆ. ಸರಿ, ಈ ಬೀಜೋತ್ಪಾದನೆಗೆ ಯಾವಾಗ್ಲಿಂದ ಶುರು ಮಾಡಿದ್ರಿ? ಮೊದ್ಲಿಂದ ನಾವಲ್ಲೇ ಒಂದು 6 ವರ್ಷ ಆತ್ರಿ. ಏನೇನು ಮೊದ್ಲೆಲ್ಲ ಬೇರೆ ಬೇರೆ ಬೆಳೆಗಳು ಬೀಜ ಉತ್ಪಾದನೆ ಮೊದಲು ಸ್ಟಾರ್ಟಿಂಗ್ ಇರದ, ಮೊದಲು ಮಾಡಿದ್ದು ಅಗಲ ಬೀಜ ನಾನು ಸ್ಟಾರ್ಟಿಂಗ್ ಮಾಡಿದ್ದ ಅದನ್ನ. ಎಷ್ಟು ವರ್ಷಗಳಿಂದ ಇದು? 6 ವರ್ಷದಿಂದ. ಮೊದಲು ಮಾಡಿದ್ದೆ ಆಗ್ಲಿಕಾಯಿ ಬೀಜ ಉತ್ಪಾದನೆ. ಈ ಹಿಂದೆ ನೀವೇನ್ ಕೃಷಿಯಲ್ಲಿ ಏನ್ ಮಾಡ್ತಿದ್ರಿ? ಕೃಷಿಯಲ್ಲಿ ಇದ್ದಿಲ್ರಿ ನಾವು, ಅವಾಗ ಊರು ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲ್ಸಕ್ಕೆ ಹೋಗ್ತಿದ್ರು ಬೆಂಗಳೂರು, ಮಂಗಳೂರು, ಗೋವಾ, ಪುಣೆ. ವಲಸೆ ಹೋಗ್ಬಿಡ್ತಿದ್ರು. ಬೆಂಗಳೂರಿಗೆ ಹೋಗಿರಿ, ಮಂಗಳೂರಿಗೆ ಹೋಗಿ, ಮಂಗಳೂರು ಹೋಗಿ, ಪುಣೆ ಹೋಗಿರಿ, ಪುಣೆಕ್ ಹೋಗಿರಿ ನೋಡ್ರಿ, ಆಮ್ಯಾಗ ರತ್ನಗಿರಿ ಹೋಗಿರಿ, ರತ್ನಗಿರಿ ಬೋಟ್ನ್ಯಾಗ. ಅವಾಗ ನಮ್ಮ ತಯಾರಿದ್ರಿ ಮನಾಗ, ಅವರೆಲ್ಲ ಅವಸ್ಮಾನ ಮಾಡ್ಕೊಂಡು ಹೋಗಿದ್ರು. ನಾವು ಹೊರಗಡೆ ಹೋದ್ರೆ ಒಂದು ಉದ್ಯೋಗ ಆಯ್ತಲ್ಲ ಅಂತಂದು ನಾವು ಹೊರಗಡೆ ಹೋಗ್ತಿದ್ರು, ವಲಸೆ ಹೋಗ್ಬಿಡೋದು. ನೀವು ನಿಮ್ಮ ಮನೆ ಕುಟುಂಬ? ನಮ್ಮ ಹೆಣ್ಮಕ್ಳು ನಾವು ಹೋಗ್ತಿದ್ರು. ಗೋವಾದಾಗ ಒಂದು 6 ವರ್ಷ ಇದ್ರೆ. ಗೋವಾದಲ್ಲಿ ಏನು ಕೆಲಸ ಮಾಡ್ತಾರೆ? ಚೆರೆಕಲ್ಲಿನ ಕೆಲಸ ಮಾಡ್ತಿದ್ರು, ಅಲ್ಲಿ ಮಿಷನ್ ಕಟ್ ಮಾಡಿದ್ರು. ಚೆರೆಕಲ್ ಅಂತ ಮನೆ ಕಟ್ತಾರಲ್ಲ, ಕೆಂಪು ಕಲ್ಲು, ಕೆಂಪು ಕಲ್ಲು ಬರ್ತಾರೆ, ಕಟ್ ಮಾಡೋದು. ಅದನ್ನ ಕಟ್ ಮಾಡೋ ಕೆಲಸದಾಗ ಇದ್ರು ನಾವಲ್ಲಿ. ಇದ್ರಾಗ ಕೂಲಿ ಹೆಂಗ್ ಕೊಡೋದು? ಅವಾಗ ನಮಗ ಲೋಡ್ ಇಕ್ಕಿದ್ರು ನಾವಲ್ಲಿ, ಆ ಕಟ್ ಮಾಡಿ ತಗೊಂಡು ಲಾರಿಗೆ ಲೋಡ್ ಮಾಡ್ಕೊ ಹಾಕಿದ್ರು. 200 ಕಲ್ಲೇರಿ 200 ರೂಪಾಯಿ ಕೊಡ್ತಿದ್ರು ಅವಾಗ. ಒಂದು ಕಲ್ಲಿಗೆ 1 ರೂಪಾಯಿ? 1 ರೂಪಾಯಿ ಅಷ್ಟೇ. ಹ್ಞೂ, ಒಂದಿನಕ್ಕೆ ಎಷ್ಟು ಕಲ್ಲು ಕಟ್ ಮಾಡ್ತಿದ್ರು? ನಾವು ಕಟ್ ಮಾಡ್ತಿದ್ದಲ್ರಿ, ನಾವು ಏರ್ಕೊಂಡು ಹೋಗಿದ್ರು, ಅಲ್ಲಿ ಕಟ್ ಮಾಡಿ ಲೋಡ್ ಮಾಡ್ಕೊಂಡು ಹಾಕಿದ್ರೆ ಇರೋ ಕಲ್ಲೇ ಇರ್ತಿದ್ರು. ಅವ್ರ ಎಲ್ಲರ ಜೋಡಿಯನ್ನ ಇರ್ತಿದ್ವಿ ನಾವು. ನಮ್ಮ ಊರವ್ರ ಇದ್ರು, ಬೇರೆ ಊರವ್ರ ಇದ್ರು, ಬಿಜಾಪುರದವ್ರ ಇದ್ರು, ತಾಳಿಕೋಟೆಯವ್ರ ಇದ್ರು. ಅಲ್ಲಿ ಗೋವಾದಲ್ಲಿ ಈ ಕೆಲಸ ನೋಡ್ರಿ, ಗೋವಾದಲ್ಲಿ. ಮತ್ತೆ ಬೆಂಗಳೂರು ಕಡೆ ಹೋಗಿದ್ರಿ? ಬೆಂಗಳೂರ ಕಟ್ಟ ಗಾರ್ಯಾರ ಕೆಲಸ, ಗಾರೆ ಕೆಲ್ಸಕ್ಕೆ ಅದಕ್ಕೆ ಹೋಗಿದ್ರು. ಅವಾಗ ರತ್ನಗಿರಿಯಾಗ ಅಂತಾರ, ಮೀನು ಹಿಡಿಯಕ್ ಹೋಗಿದ್ರು ಅಲ್ಲಿ ಬೋಟ್ನಲ್ಲಿ. ಮೀನು ಬೋಟ್ನಾಗ ಹೋಗಿದ್ರು, ಮದುವೆ ಹಾಕಿನ ಮುಂಚೆ ಹೋಗಿದ್ರು ಅಲ್ಲಿ. ಬರೀ ಅವಾಗ ಊರ್ಬಿಟ್ಟು ಅಡ್ಯಾಡಿದ್ರು. ಈಗ ಏನಾವಲ್ಲದು ಮೀನು ಹಿಡಿಯೋದು ಸಮುದ್ರದಲ್ಲಿ, ಸಮುದ್ರ, ಅರಬ್ಬಿ ಸಮುದ್ರ, ಮಧ್ಯದಲ್ಲಿ ಸಮುದ್ರ, ಅರಬ್ಬಿ ಸಮುದ್ರ. 3 ವರ್ಷದವ್ರು ಅದ್ರಾಗ ಇದ್ರು. ಅವಾಗ 1500 ರೂಪಾಯಿ ಹತ್ರ ನಮಗೆ ಸಂಬಳ ಅಲ್ಲಿ ದಿನಕ್ಕೆ, ಒಂದು ವಾರಗೆ, ಒಂದು ತಿಂಗಳಿಗೆ. ತಿಂಗಳಿಗೆ 1500 ರೂಪಾಯಿ ಅಷ್ಟೇ ಹತ್ರ ಅಲ್ಲಿ. 3 ವರ್ಷ ಕೆಲಸ ಮಾಡಿರು ಆದಪ್ಪಗಾರಿಗೆ. ತುಂಬಾ ಕಷ್ಟದ ಕೆಲಸ. ಹೌದ್ರಿ, ಆಗಲಿ ರಾತ್ರಿ. ಈಗೆಲ್ಲ ಜಾಸ್ತಿ ಇದೆ. ಈಗ 25,000 ಕೊಡ್ತಾರೆ ತಿಂಗಳ. ಹೋಗಕ್ ಹೆದರಿಕೆ ಬರಕಾಗಿದ್ರಿ ಆ ನೀರಾಗ? ಹೋಗಕ್ ಹೆದರಿಕೆ ಬರಕಾಗಿದ್ರಿ ಈಗ. ಈಗ ಒಂದ್ಸಲ ನೀರಲ್ಲಿ ಹೋದ್ರೆ ಬರೋದು ಯಾವಾಗ ನೀವು? ವಾರ ಆಗೋದ್ರೆ 4 ದಿನ ಆಗ್ಬೋದು, ಅವತ್ತಿನ ಬರ್ಬೋದ್ರಿ. ಹೆಂಗ್ ಸಿಗುತ್ತೆ? ಮಾಲ್ ಹೆಂಗ್ ಸಿಗುತ್ತೆ ಹಂಗಿರೋದಲ್ಲಿ. ಮೀನು ಜಾಸ್ತಿ ಸಿಕ್ಕಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಲ್ಲಿ ಅವ್ರು ಪಾಯಿ ಅಂತಂದು ಮೀನ ನೋಡಿರ್ತಾರಲ್ಲಿ, ಮೊನ್ನೆ ಬೋಟಿ ಮುಂದ್ ಕುಂತಿರ್ತಾರ ಅವ್ರು ಇಬ್ರು, ಅವ್ರಿಗೆ ಗೊತ್ತಾಗತ್ತಿರದ ಅಲ್ಲಿ. ನಿಮ್ದು ಏನ್ ಕೆಲಸ ಅಲ್ಲಿ? ನಮ್ದು ಅಲ್ಲಿ ಬಲಿ ಜಗ್ಗದು, ಮೀನ ತೆಗಿಯೋದ್ರೆ, ಆ ಮೀನಕ್ ಬರ ಪಕ್ಕದು, ಮಿಲ್ಯ ದಂಡಿಗೆ ಬಂದ ಮ್ಯಾಗ ಮೀನ ಅನ್ಲೋಡ್ ಮಾಡೋದು, ಈ ಕೆಲಸ ಇದ್ರ ನಮ್ದು. ಅವಾಗ ತುಂಬಾ ಕಡಿಮೆ ಕೂಲಿ ಇತ್ತು. ಅವಾಗ ನಾವು ಹೋದಾಗ ಕಡಿಮೆ ಇತ್ತು, 25 ವರ್ಷ ಅಂದ್ರದು ನಾವು ಇರೋದು. ಅವಾಗ ಮಂಗಳೂರು ಕಡೆ ಏನ್ ಮಾಡ್ತಿದ್ರು? ಮಂಗಳೂರಾಗ ಇದಕ್ಕೆ ಗಾರೆ ಕೆಲಸ, ಗಾರೆ ಕೆಲಸ ಮಾಡ್ತಿದ್ರು. ಬಾಯಿ ಕಡಿಯಾದ್ರೆ ಅಲ್ಲಿ ಮಂಗಳೂರಾಗ 120 ಮಂಗಳೂರನ ಅಕ್ಕಪಕ್ಕ ಹಳ್ಳಿಗಳಲ್ಲಿ. ಮಂಗಳೂರಾಗ ಕೊಂಚಾಡ ಅಂತಂದೈತ್ರಿ ಅಲ್ಲಿ, ಅಲ್ಲಿ ಒಬ್ಬ ಮಿಸ್ತ್ರಿ ಪರಿಚಯ ಇದ್ದ ನಮ್ಗೆ, ಅಲ್ಲಿ ಹೋಗಿದ್ರು. ಬಾಯಿಗೆ ಕೆಲಸ ಮಾಡಿದ್ರೆ ಬಾಯಿ ಕಡಿಯೋದ್ರ ಅಲ್ಲಿ ಕೆಲಸ, ಬರೀ ಬೋರ್ ಅಕ್ಸರ್ ಕಮ್ಮಿ ಆ ಕಡೆ, ಬಾಯಿ ಕಡ್ದ ನೀರು ತೆಗಿತಾರಲ್ಲಿ, ಆ ಕೆಲ್ಸಕ್ಕೆ ಹೋಗಿದ್ರು. 120 ರೂಪಾಯಿ ಕೂಲಿ ಇತ್ತವ ನಾವು ಹೋದಾಗ ಇದು ದಿನಕ್ಕೆ ನೋಡ್ರಿ. ಈಗ ಒಂದು 10 ವರ್ಷ ಆಗತ್ರಿ ಆ ಊರಿಗೆ ಕಾಲ್ ಕೆತ್ತಲ್ರಿ. ಈಗೆಲ್ಲ 100 ರೂಪಾಯಿ ಕೂಲಿಗಿಂತ ಕಮ್ಮಿ ಇಲ್ಲ ಈಗ, 800 ಮೇಲೆ. ಈ ಬಾಯಿ ಕೆಲ್ಸಕ್ಕೆ ಹೋಗಿ 1500 ಐತ್ರಿ ನೋಡಿ ಅಲ್ಲಿ. ನಾವು 120 ರೂಪಾಯಿ ದುಡ್ದು ಬಂದಿರು ಅಲ್ಲಿ, ಸುಮ್ಮನೆ ಏಕಪ್ಪ ತಿರ್ಗದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತಂದ್ ಸುಮ್ಮನೆ ಒಂದು ಏಟ ಇಲ್ಲಿ. ನಮ್ಮ ತಾಯಿದು ಒಂದು ಐತೆ ಆಸ್ತಿ ಐತಿ, ಒಂದು 2 ಇಂಚ್ ನೀರ್ ಐತಿ, ಗೌರ್ಮೆಂಟ್ ಹಾಕ್ಸ್ಕೊಟ್ಟೈತಿ ನಮಗೆ. ನಾವು ಎಸಿ ಮಂದಿ ಒಂದೊಟ್ಟು ಮಾಡ್ಕೊಂತ ಹೊಂಟಿರಿ. ಮೆಕ್ಕೆಜೋಳ ಹಾಕಿದ್ವಿ ಒಂದು 10 ಕ್ವಿಂಟಲ್ ಆತ್ರ, ಅವಾಗ 700-800 ರೂಪಾಯಿ ಕ್ವಿಂಟಲ್ ಇತ್ತು. ಮತ್ತೆ ಮಾಡ್ಕೊಂತ ಮಾಡ್ಕೊಂತ ಒಂದು ಇದಕ್ಕೆ ಹೋದ್ರಾಗ ಒಬ್ಬ ಹತ್ತಿನ ಪರಿಚಯ ಆದ್ರೆ ಇಲ್ಲೇ ನಮ್ಮೂರ ಹತ್ರ, ಬಾಯಿಪ್ರಭರು ಅಂತಂದು ಅವ್ರ ಮಾವರ ಬೀಜ ಕೊಡ್ತಿದ್ರು. ಇದನ್ನ ಮಲ್ಲಪ್ಪದ ಒಂದು ಬೀಜ ಹಾಕ್ತಿ ನೋಡೋಣ ಊರಿದ್ ಒಂದು ಅರ್ಧ ಎಕರೆ ಐತಿ ಸಾಕಿ, ಯಾಕೆ ಮೆಕ್ಕೆಜೋಳ ಏನು ಬೀಜ ಕೊಟ್ಟು ಹಾಗಲ್ಕಾಯಿ ಬೀಜ ಕೊಟ್ಟು ಹಾಕಿದ್ರು. ಹಾಕಿದ್ರೆ ಮಾಡಿದ್ರು 7 ಕ್ವಿಂಟಲ್ ಬಂತ್ರಿ ಅದು. ಬೀಜ ಉತ್ಪಾದನೆ ಅವಾಗ ಶುರು ಮಾಡಿದ್ರು ನೋಡ್ರಿ. 22,000 ರೂಪಾಯಿ ಕೊಟ್ಟರು ಅವ್ರ ರೇಟ್ ಕ್ವಿಂಟಲ್ಗೆ. ಕ್ವಿಂಟಲ್ಗೆ ಎಷ್ಟು ಕ್ವಿಂಟಲ್ ಬಂತು? 7 ಕ್ವಿಂಟಲ್ ಬಂತು. ಓಹೋ, ಗೊಬ್ಬರ ರೇಟ್ ಕಮ್ಮಿ ಇತ್ತು, ಆಳಿನ ರೇಟ್ ಕಮ್ಮಿ ಇತ್ತು, ಔಷಧ ಪಾಸಿದೆ ಎಲ್ಲ ಕಮ್ಮಿ ಇದ್ರ ಜಿ ಎಸ್ ಟಿ ಫಸ್ಟ್ ಏನ್ ಇದ್ದಲ್ಲ ಅಲ್ರಿ, ಹಂಗಾಗಿ ಒಂದ್ 40,000 ಖರ್ಚು ಬಂತು. 45,000 ಬಂತ್ರದ ಬಂದ್ರೆ ಅಷ್ಟ ನಮ್ಗೆ ಉಳಿತಾಯ ಕಾಣಿತಿರ, ಅದ್ರಾಗ 100,000 ಉಳಿತು ಅಂತ ಕಾಣಿತಿರ, ಅಂದ್ರೆ ತಿಂಗಳ ಕೆಲಸ ಇದು. ಕಾಣಿತಿರ ಕಾಣಿತಪ್ಪ ಐತಪ್ಪ ಸುಖ ಅಂತಿಡುದ್ರ ಹೊಲ್ದಾಗ ಅನ್ನೋದು ಗೊತ್ತಾತಲ್ರಿ. ಒಳ್ಳೆ ಅದನ್ನ ತೆಗೆದ ನಂತರ ಸೌತಿಕ ಹಾಕಿದ್ರು, 18,000 ರೂಪಾಯಿಕ್ಕಿಂತಲ್ರಿ ಸೌತಿ ಬೀಜ ಮಾಡಿದ್ರ ಅದು. ಕುಡುಗಲಿ ಲೆಚ್ಚಿ ತೊಳೆದು ಒಣಗಿ ಕೊಡೋದ್ರ ಅದು 4 ಕ್ವಿಂಟಲ್ ಬಂತ್ರ ಅದು ಸೌತಿ ಬೀಜನ. 18,000 ಖರ್ಚು ಕಮ್ಮಿ, ಒಂದ್ 10,000 ರೂಪಾಯಿದಾಗ ಮುಗಿದತ್ರ ಅದು. ಅಂದ್ರೆ ಗೂಟ ಖರ್ಚು ಇಲ್ರಿ ಏನಿಲ್ಲ, ನೆಲದ ಮ್ಯಾಗ ಮಾಡಾದ್ರ ಅದು. ಅದನ್ನ ಹಾಕಿದ್ಮ್ಯಾಗ ಕುಂಬಳ ಹಾಕಿದ್ರು, ಕರಿಯ ಕುಂಬಳ ಅಂತಂದು ಅದು, ಅದು 3 ಕ್ವಿಂಟಲ್ ಬಂತ್ರ ಅದು 25,000 ರೂಪಾಯಿ ರೇಟ್ ಅದು. ಇವೆಲ್ಲ ಚಲೋನ ಬಂದ್ರು, ನಮ್ಮ ಬೀಜ ಏನ್ ಮಾಡಿವಲ್ರಿ, ಯಾವ್ದ್ರಾಗ ಲಾಸ್ ಆಗಿಲ್ರಿ ನಮ್ದ್ರಾಗ. ಸೊ ನಿಮ್ಮ ಅಲೆಮಾರಿ ಜೀವನ ತಪ್ಪಿತು. ಎಲ್ಲೋ ದುಡಿಲಿಕ್ಕೆ ಎಲ್ಲ ದುಡ್ತಿತ್ತು ಹೋಗಿ, ಅದು ನಿಂತು ಬಂದು ಈಗ ಸ್ವಲ್ಪ ಲಾಭದ ಇದ್ ಕಡೆ ಸ್ವಲ್ಪ ಭೂಮಿ ಇರೋದು. ಹೌದು, ಸ್ವಲ್ಪ ಭೂಮಿ 15 ಸಾಲ ಅದಾರ ಅಷ್ಟ. ಅದಕ್ಕೆ ಮತ್ತೆ ಹೆಚ್ಚ ಕಡೆ ತಳೆ ಹಾಕಿಲ್ರಿ, ಮತ್ತೆ ಬೇರೆ ಹೊಲ್ದಾಗ ತಳೆ ಹಾಕಿ ಅಂತದ. ಈಗ ಯಾವುದೇ ಬೀಜೋತ್ಪಾದನೆ ಚಟುವಟಿಕೆ ಮಾಡಬೇಕು ಅನ್ನೋದಾದ್ರೆ ಆ ಕೃಷಿಯ ಅದ್ರಕ್ಕೆ ನೀವು ಏನೆಲ್ಲ ಮಾಡಬೇಕು ಬಹಳ ಕಾಳಜಿ ವಹಿಸಲೇಬೇಕು. ಹೌದು ಹೌದು ಹೌದು. ಅದು ಒಳ್ಳೆ ಫಲ ಬರಬೇಕು ಅಂದ್ರೆ ಏನೇನ್ ಕೊಡ್ತೇವೆ, ಗೊಬ್ಬರಗಳು ಇವೆಲ್ಲ ನೋಡ್ಕೊಳ್ಬೇಕಲ್ಲ. ಹೌದು ಹೌದು. ಏನೇನ್ ಮಾಡ್ತಾ ಇದ್ರಿ ಅದಕ್ಕ? ನಾವು ನೋಡ್ರೆ 20-20 ಹದಿಮೂರು ಒಂದ್ ಹಾಕ್ತಾರೆ ಸ್ಟಾರ್ಟಿಂಗ್ ಬೀಜ ಬರೋ ಮುಂದೆ ಒಂದ್ ಚೀಲ ಹಾಕ್ತಾರ. ಅದಕ್ಕ ಬೀಜ ಉರಿ ಗೂಟ ಹಾಕಿದ ನಂತರ ಬಳ್ಳಿ ಮ್ಯಾಗ ಹಬ್ಬಿಸ್ತು ನೋಡ್ರಿ. ಬಳ್ಳಿ ಹಬ್ಬಿಸಿದ ಮ್ಯಾಗ ಮತ್ತೆ ಬಡ್ಡಿಗೆ ಸೆಲಿಕಿಲ್ ಮಣ್ಣು ಇಳಿಬೇಕ್ರಿ ಕೈಲೆ, ಯಾಕಂದ್ರೆ ಅದ್ರಾಗ ಎತ್ತಿಲಿ ಕೆಲಸ ಮಾಡಕ್ ಆಗಲ್ರಿ. ಕೈಲೆ ಮಾಡೋದ್ರ ಅದನ್ನ ಗೂಟ ಏನ್ ಹಾಕ್ತಲ್ರಿ ಅಲ್ಲಿದ್ದ ಕೈಲೆ ಕೆಲಸ ಮಾಡೋದ. ಬಡ್ಡಿಗೆ ಸೆಲಿಕಿಲ್ ಮಣ್ಣು ಎಳಿತೀರಿ, ಎಳ್ದು ಮತ್ತೆ ಬೂದ್ಲಿ ಅಂತಂದಿರ್ತೈತಿ ಹಿಂಗ ಗೀರ್ ಮಾಡೋದು. ಆ ಗೀರ್ ಮಾಡಿ ಅದ್ರ ಗೊಬ್ಬರ ಹಾಕಿ ಮುಚ್ಕೊಂತ ಹೋಗ್ತಾರೆ. ಮತ್ತೆ ಬಾಳೆ ಯಾವಾಗ್ರೆ ಅವಾಗ 10-20 18,000 ರೂಪಾಯಿ ಒಂದು ಚೀಲ ಅದು. ಒಂದ್ ಪೋಟ್ಯಾಸ್ 18,000, ಒಂದ್ 10 ಕೆ ಜಿಂಕ್ ಹಾಕ್ತಾರ. ಇವ್ನ 3 ಮಿಕ್ಸ್ ಮಾಡಿ ಒಮ್ಮೆ ಕೊಡ್ತಾರ ಬಳ್ಳಿ ಮ್ಯಾಕ ಹಬ್ಬಿದ ಮ್ಯಾಲ. ಅಲ್ಲಿದ್ದ ಒಂದ್ 20-25 ದಿನ ಬರ್ತಾರ. ಮತ್ತೆ ಮತ್ತೆ 3 ಚೀಲ ಹಾಕ್ಬೇಕ್ರಿ. ಮತ್ತೆ ಇವನ ಈಗೇನು ಹಾಕ್ಯಂತ ಹೋಗ್ಕಲ್ರಿ, ಅವ 3 ಚೀಲನ ಹಾಕ್ಯಂತ ಹೋಗ್ಬೇಕ್ರಿ. ಹಂಗ ಎಷ್ಟು ಹಂತದಲ್ಲಿ ಹಾಕ್ಬೇಕು? 20 ದಿನಕ್ಕೊಮ್ಮೆ, 25 ದಿನಕ್ಕೊಮ್ಮೆ. ಅಂದ್ರೆ ಕಾಯಿ ಚೆನ್ನಾಗಿ ಬರ್ತಾರ. ಈಗ ನಾವು ಊಟ ಮಾಡಿದ್ರೆ ಹಂಗ ಶಕ್ತಿ ಬರ್ತೈತಿ, ಹಂಗ ಅದಕ್ಕೆ ಶಕ್ತಿ ಕೊಟ್ಟ ಆಗತ್ತ್ರಿ. ಅಲ್ಲಿ ನಂತರ ಮಾಡ್ಕೊಂತ ಮಾಡ್ಕೊಂತ ಇಲ್ಲಿ ಬಂದಿವ್ರಿ. ಹಾಗಲಕಾಯಿ ಬೆಳೆಯಲ್ಲಿ ಏನ್ ಸಮಸ್ಯೆಗಳು ಕಂಡು ನಿಮ್ಗೆ ಹೆಚ್ಚಾಗಿ? ಅದು ಬೂದಿ ರೋಗ ಬರ್ತದೆ ಅದಕ್ಕೆ. ಅಲ್ಲಿ ನಂತರ ಮುಟಿಗೆ ಬರ್ತಾರೆ, ಅಲ್ಲಿ ನಂತರ ಎಲೆ ಹಸರ ಆಗತ್ತೆ. ಇದನ್ ಬಿಟ್ರೆ ಮತ್ತಿಲ್ರಿ ಬರೋದು. ಇವ ಮೂರು ಅಂತ ಕಾಡ್ತಾರ ಅದಕ್ಕೆ, ಕೀಡಿನ ಬರ್ತಾರ ಅದಕ್ಕೆ. ಹಾಗಲಕಾಯಿ ಅಂದ್ರೆ ನೀವು ನಾಟಿ ಮಾಡಿದಾಗ್ಲಿಂದ ಹಿಡಿದು ಎಷ್ಟು ತಿಂಗಳಿಂದ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡ್ತದೆ? ಎರಡೂವರೆ ತಿಂಗಳು ಕಾಯಿ ಬರ್ಲಿಕ್ಕೆ. ಎರಡೂವರೆ ತಿಂಗಳು ಕಾಯಿ ಹಣ್ಣಾಗುವವರೆಗೂ ಕಾಯ್ಬೇಕು ನೀವು? ಹೌದು, ಎರಡೂವರೆ ತಿಂಗಳು ಅಲ್ಲಿ ಒಂದಲ್ಲಿ ಒಂದು ಹಣ್ಣಾಗತ್ತಿರೋ ಹಣ್ಣಾಗ್ತಿರ್ತವೆ. ಎರಡೂವರೆ ಬಿಡಿಸೋದು ಕೈಲೆ ಸುಲ್ದು ಬಿಡ್ತಾರೆ. ಸುಲ್ದು ಬಿಡೋದು ಕೈಲೆ ತೆಗೆದ್ರೆ ಕೈಲೆ ಅದು ಮಾಡೋದಿಲ್ಲ. ಒಂದ್ ಕಡೆ ಬೀಜ ಒಣಗಿಸೋ ಪ್ರಕ್ರಿಯೆ ನಡೀತಾ ಇರ್ತದೆ. ಇಲ್ರಿ, ಅದನ್ನ ಇವತ್ ತೆಗೆದ ಬೀಜನ ತೆಗೆದು ಒಂದ್ ಚೀಲ ಕಟ್ಟಿಟ್ಟು ಬಂದು ನೋಡಿದ್ರು, ಅದು ಬೆಳಗ್ಗೆ ಕೊಳತ್ ಬಿಡ್ತಾರ. ಅದನ್ನ ಮ್ಯಾಗದ ಸಾವಿರ ಇರ್ತಲ್ರಿ, ಕೊಳಿತೈತ್ರಿ. ಫೆಸ್ಟ್ಲಿಕ್ಕಿನ ಜೈಡ್ ಇರ್ತಾರ, ಚಿಂಡಿಕಿಂಡಿ ನಮ್ಗೆ ಎಷ್ಟು ಹಾಕೋ ಅದ್ರಾಗ ತೊಳ್ಯಾಕ ಅದಕ್ಕೆ ಕೈಲಿ ಕಿಚ್ಕೊಂತ ಕಿಚ್ಕೊಂತ ಕಿಚ್ಕೊಂತ ನೀರಾಗ ಅಲ್ಲಿ ಆಡಿಸ್ಬಿಟ್ಟು ಸ್ವಚ್ಛ ಆಗ್ಬಿಡ್ತು. ಸ್ವಚ್ಛ ಆಗ್ಬಿಡ್ತು ದಿನ ಸ್ವಲ್ಪ. ಅದು ಈ ರೀತಿ ಬೀಜ ಸಂಸ್ಕರಣೆ ದಿನ ಎಷ್ಟು ಬರ್ತದ? ನಾ ಇವತ್ತೆಷ್ಟು ತೆಗೆದಿರ್ತೇವೆ ನಾಳೆ ತೊಳೆದ ಬಿಡ್ತಾರ. ತೊಳೆದು ಬಿಡ್ತೀವಿ. ಒಂದೊಂದು ಟೈಮ್ನಾಗ ಒಂದು ವಾರ ಹತ್ತು ದಿನ ಒಂದೊಂದು ಗೊಬ್ಬರ ಚೀಲ ಬರ್ತಾರ. ಹತ್ತು ದಿವಸದಾಗ ಭಾರಿ ದೂರ ಇರ್ತಾರ. ಚೀಲದಷ್ಟು ಬರ್ತದೆ ನೋಡ್ರಿ, ಒಂದು ಗೊಬ್ಬರ ಚೀಲ ಬರ್ತಾರ. ಮತ್ತೆ ಅವನ್ನ ಬಿಡೋವಲ್ರಿ, ಅವತ್ತಿನ ಅವತ್ತ ಮಾಡ್ತೀವಿ. ರಾತ್ರಿ ಹೊತ್ತು ಮುಗಿದ್ರೆ ಕೆಲಸ ಮುಗಿಸಿ ಮಾಡ್ತಾರೆ. ಈಗ ಅಷ್ಟು ಒಮ್ಮೆಟ್ಟಿಗೆ ಸಂಗ್ರಹಿಸಿ ಕೊಡ್ತೀರಾ, ಬಂದ ಬಂದಂಗೆಲ್ಲ ಒಣಗಿಸಿ ಒಂದು ಚೀಲಗಟ್ಟಲೆ ಕಳಿಸ್ಬಿಡ್ತೀರ ಹೇಗೆ? ಈಗ ಫಸ್ಟ್ ಸ್ಟಾರ್ಟಿಂಗ್ ರೀ, ಒಂದು 4-5 ಚೀಲ ಆದ್ಮೇಲೆ ಆಗ ಮಟ್ಟ ಬರಲ್ರಿ ಅವ್ರು. ಬರಲ್ಲ, ಒಂದು ಒಬ್ಬೊಬ್ರು 2 ಕ್ವಿಂಟಲ್ 2 ಕ್ವಿಂಟಲ್ ಹಿಂಗಾಗ್ಬಿಟ್ರಪ್ಪ ಅಂದ್ರೆ ಒಂದು ಗಾಡಿಗೆ ಒಂದು ಅನುಕೂಲ ಆಗತ್ತೆ ಹಾಕ್ಯಂಡ್ ಬರಕಂತಂದು ಕಾಸ್ತಾರ್ರಿ ಅವಾಗ. ಅಂದ್ರೆ ನಿಮ್ಮಂತ ಬೇರೆ ಬೇರೆ ರೈತರು ಬೆಳೀತಾ ಇರ್ತಾರೆ ನೋಡ್ರಿ. ನಾನು ನೋಡಿ 5 ಜನ ಅವೆಲ್ಲ ಸ್ಟಾಕ್ ನೋಡ್ಕೊಂಡು ಅವ್ರು ಬರ್ತಾರೆ. ಈಗ ನಾನಿಲ್ಲಿದ್ದ 5 ಮಂದಿ ಕೇರ್ರಿ ವರ್ಷ ಬೇರೆ ಅದಾರ. ಅವರು 2 ಕ್ವಿಂಟಲ್ ಬಂದವ್ರು, ಒಬ್ಬತ್ತು 1 ಕ್ವಿಂಟಲ್ ಬಂದೈತಿ. ಮಾಡ್ರಪ್ಪ ಇದ್ರಂತ ಮಾಡ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಔಷಧ ಮಾಡ್ರಿ, ಹಿಂಗೆ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರೆ. ಆ ಟೈಮಿಗೆ ಮಾಡಲ್ಲ ಅವರು, ಮತ್ತೆ ಅವ್ರು ಒಂದು ಸ್ವಲ್ಪ ಇಳುವರಿ ಕಮ್ಮಿ ಬಂದವರು. ಈಗ ಹಾಗಲಕಾಯಿ ಬೀಜಕ್ಕೆ ಈ ಬಾರಿ ಎಷ್ಟು ಬೆಲೆ ಸಿಕ್ಕಿದೆ? ಈಗ 45,000 ರೂಪಾಯಿ 45,000 ರೂಪಾಯಿ ಕ್ವಿಂಟಲ್ ಕ್ವಿಂಟಲ್ ಈಗ ನೀವು ಮುಕ್ಕಾಲು ಎಕರೆಯಲ್ಲಿ ಮಾಡ್ತಾ ಇದ್ದೀರಾ, ಎಷ್ಟು ಕ್ವಿಂಟಲ್ ಬರುತ್ತೆ ನಿಮ್ಗೆ ಅದು? ಈಗ 3 ಕ್ವಿಂಟಲ್ 20 ಕೆಜಿ ಕೊಟ್ಟರೆ ಮನೆಗೆ 50 ಕೆಜಿ ಐತ್ರಿ, 3 ಕ್ವಿಂಟಲ್ 70 ಕೆಜಿ ಆಗಲಿ ಹಾಕೈತ್ರಿ ಈಗ. 45,000 ರೂಪಾಯಿ ಕ್ವಿಂಟಲ್. 45,000 ರೂಪಾಯಿ ಕ್ವಿಂಟಲ್. ಒಂದು ಲಕ್ಷ 40,000 ಮೇಲೆ ಆಗ್ತದೆ. ಹೌದು. ಖರ್ಚು ಎಷ್ಟು ಆಗ್ತದೆ ನಿಮ್ಗೆ? 48,000 ಐತೆ ನೋಡ್ರಿ ಆಲ್ರೆಡಿ ಖರ್ಚು. ಹೌದು. ಎಲ್ಲ ಔಷಧೋಪಚಾರ, ಔಷಧ ಬಂತು ರೀ, ಗೊಬ್ಬರ ಬಂತು, ಆಳಿಂದ ಬಂತು. ಆಳಿಂದ ಅನ್ನೋಕೇನ್ರಿ, ಕಳೆ ತೆಗ್ಸೋದು, ಇದು ಮಣ್ಣು ಇಳಿಸ್ತಲ್ರಿ, ಅದು ಹಾಳಾಸ್ತಾರೆ. ಇದಕ್ಕೆ ಹರಿಯಕ ತೆಗಿಯಕ ನಾನು, ನನ್ನ ಮಗಳು, ನನ್ನ ಮಗ, ಮೂವರು, ನಮ್ಮ ತಂಗಿ, 4 ಮಂದಿ ನಾವು ಮನೆಯವ್ರ ಮಾಡ್ಕೊಂತೀವಿ. ಈಗ ಒಂದು 4 ದಿನದ 5 ದಿನ ಪೀಕಾದ್ರೆ ಆಳು ಹಚ್ಚಿ ಮಾಡ್ಬೋದು. 2 ತಿಂಗಳು 3 ತಿಂಗಳು ಪೀಕ್ರಿ, ಕಂಟಿನ್ಯೂ ಆಳು ಕೊಡೋಕ್ಕಾಗಲ್ಲ. ಮನೆ 4 ಮಂದಿ ಅದಾರಪ್ಪ ಅಂದ್ರೆ ಮಾಡೋಕೆ ಅಡ್ಡಿ ಇಲ್ಲರಿ, ಒಂದು ಎಕರೆ ಹೊಲ. ಒಳ್ಳೆ ರಿಸಲ್ಟ್ ಐತ್ರಿ, ಒಳ್ಳೆ ಇಳುವರಿ ಐತಿ, ಚಲೋ ಐತ್ರಿ. ಇದ್ರಾಗ ಮೆಕ್ಕೆಜೋಳ ಚಜ್ಜಿ ಅಕ್ಕಿಯೊಂದು ಪೇಚಾಡ ಪದ್ರೆ 3-4 ತಿಂಗಳು, ಇದ್ರಾಗ 3-4 ತಿಂಗಳು ಪೇಚಾಡ 100,000 ಆದಾಯ ನೋಡ್ಬೋದು. ನೋಡ್ಬೋದು ಒಂದು ಎಕರೆದಾಗ, ಒಂದು ಎಕರೆದಾಗ ಮೆಕ್ಕೆಜೋಳದಾಗ 1 ಲಕ್ಷ ಆದಾಯ ತೆಗಿಯೋಕ್ಕಾಗಲ್ಲ. ಆಗಲ್ರಿ, ಬಟ್ ಇದ್ರಲ್ಲಿ ತೆಗಿಬೋದು, ಇದ್ರ ತೆಗಿಬೋದು, ತೆಗಿತೀವನ ಧೈರ್ಯನ ಐತ್ರಿ ನಮ್ಗೆ. ಯಾಕಂದ್ರೆ ಇಷ್ಟು ವರ್ಷ ಆದ್ರೆ ನಮ್ಗೆ ಕೈ ಕೊಟ್ಟಲ್ರಿ, ಅದ್ರಾಗ ಒಂದು ಪ್ಲಾಟ್ ಹಿಡಿದಿನ್ರಿ, 1,10,000 ರೂಪಾಯಿ ಕೊಟ್ಟು. ಮತ್ತೆ ಬೇರೆ ಕಡೆ? ಹ್ಞೂ, ಬೇರೆ ಕಡೆ ಜಗ ಹಿಡ್ಕಂದಿನ್ರಿ, ಒಂದು ಪ್ಲಾಂಟಿಂಗ್ ಗಾಡಿ ತೊಗೊಂಡಿನ್ರಿ, ಒಂದು ಟಾಟಾ ಎಸಿ ತೊಗೊಂಡಿನಿ. ಗುಡ್. ಅದ್ರಾಗಾರೆ ಒಂದು ಕಾಲಕ್ಕೆ ಹೊಟ್ಟೆ ಪಾಡಿಗಾಗಿ ಕೂಲಿ ನಾಲಿ ಮಾಡಲಿಕ್ಕೆ ದೂರ ದೂರದ ಊರುಗಳಿಗೆ ಹೋಗ್ತಾ ಇದ್ದ ಅಂತ ಮಲ್ಲಪ್ಪ. ಹೌದು ಸರ್. ಇವತ್ತು ಟಾಟಾ ಎಸಿ ತೊಗೊಂಡಿದ್ರಿ, ಒಂದು ಬೈಕ್ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಂಡಿರಿ, ಭೂಮಿಯನ್ನ ಮತ್ತೆ ಬೇರೆ ಗುತ್ತಿಗೆ ತಗೊಂಡು ಅಲ್ಲಿನೂ ಇದು ಮಾಡ್ತಾ ಇದ್ದಾರೆ. ಒಂದು ಬೈಕ್ ತಗೊಂಡಿದ್ರಿ? ಒಂದು ಬೈಕ್ ತಗೊಂಡು. ಒಟ್ಟು ಬೀಜೋತ್ಪಾದನೆ ನಿಮ್ಮ ಬದುಕಿಗೆ, ನಿಮ್ಮ ಕುಟುಂಬಕ್ಕೆ, ನಮ್ಮ ಮನೆ ದೇವ್ರ ಒಂದು ಆರ್ಥಿಕ ಭದ್ರತೆ ನೀಡಿದೆ. ಹೌದೌದು. ಸಿಡಿಸಿನ್ ಕಂಪ್ನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ನಾನು ಎಲ್ಲೇ ದುಡ್ಡಕ್ಕೆ ಹೋಗೋಣ, ಹಿಡಿದು ಕುಂದಿಸಿ ಬುದ್ಧಿ ಹೇಳಿದಾಗ ಐತಿ. ಸೊ ನಿಮ್ಗೆ ಈಗ ಹೆಂಗ ಅನ್ಸುತ್ತೆ ಆ ಜೀವನ ನೆನೆಸ್ಕೊಂಡ್ರೆ? ಈಗ ಅದನ್ನ ನೋಡ್ರಿ, ಸುಮ್ಮನೆ ಏನಂತಾರಲ್ರಿ, ಬಾಯಿ ಚಟದಕ್ಕೆ ಅಡ್ಡಾಡಿದಂತ ಇರೋದು. ನಾವು ಸುಮ್ಮನೆ ಅಲ್ಲಿ ಏನಾದ್ರೆ ನಮ್ಮ ಇಚ್ಛೆ, ನಮ್ಮ ಕಾರವಾರ, ನಾವ ದುಡ್ದದ್ದು ನಾವ ತಿನ್ನೋದು, ಅಲ್ಲಿ ನಮ್ಗೆ ಏನು ತಿಂತೈತೆ ಅಂತ ತಿಂತಿದ್ವಿ, ಏನು ತಿಂತಿದ್ವಿ ರೊಕ್ಕ ತೆಗಿರ್ತೈತ್ರಿ. ಇದು ಹಂಗಲ್ಲರಿ, ನಾವು ಇಲ್ಲಿ ಹೊಲ್ದಾಗ ದುಡ್ದದ್ದು ಆದಾಯ ಬಂದ್ಮ್ಯಾಗ ಮಾಡ್ಕೊಂಡು ಹೋಗಿ, ಇದು ನಮ್ಗೆ ಇದೇ ಸುಖ ಜೀವನ ಅಂದ್ರೆ ಇದೇ ಹೊಲ್ದಾಗ ರೀ. ಅದೇ ನಮ್ಗೆ ಸುಖ ಜೀವನ ಅಲ್ರಿ. ನಾವು ಊರು ಮದುವೆ ಆಗಿದೆ ನಿಮ್ಗೆ? ಮದುವೆ ಆಗೈತೆ. 3 ಜನ ಅದಾರ. ಅವ್ರ ವಿದ್ಯಾಭ್ಯಾಸ? ಒಬ್ಬ ಫಸ್ಟ್ ಇಯರ್ ಮುಗಿಸ್ರಿ, ಒಬ್ಬ 6ನೇ ಕ್ಲಾಸ್, ಒಬ್ಬ 10ನೇ ಕ್ಲಾಸ್. 10ನೇ ಕ್ಲಾಸ್ ಓದ್ತಾ ಇದ್ದಾರೆ. ಸೊ ಒಂದು ಸಣ್ಣ ಭೂಮಿ ಇದೆ, ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಬದಲಾವಣೆ ಆಗ್ಲಿಕ್ಕೆ ಆಗಲ್ಲ ಅನ್ನೋರು, ನಿಮ್ಮ ಅನುಭವ ಒಳ್ಳೆ ಪಾಠ ಹೇಳ್ಕೊಡ್ತದೆ. ಹೌದು ಸರ್. 1 ಎಕರೆ ಆದಾಗ 4 ಮಂದಿ ಮಕ್ಕಳು ಮಾಡಿರೋದಪ್ಪ ಅಂದ್ರೆ 1 ಎಕರೆ ಮಾಡ್ಕೊಂಡು ಆರಾಮಾಗಿರ್ಬೋದು, ಆರಾಮ್ ಕುಂದಿರ್ಬೋದು. ಎಲ್ಲೂ ದುಡಿಮೆಗಾಗಿ ಪರದಾಡಬೇಕಾಗಿಲ್ಲ. ಹೌದೌದು. ಒಂದು 4-5 ತಿಂಗಳು ಪಿಚ್ಚಿಡಿದ್ರೆ ಲಕ್ಸ್ ಗಟ್ಲೆ ಮನ ಇರ್ತೈತಲ್ರಿ. ಹೌದು. ಇದು ಹಂಗೆ ಮತ್ತೆ ಚೇಂಜಸ್ ಆಗ್ತಾ ಇರ್ತದೆ ನೋಡ್ರಿ. ಈ ಒಂದ್ ಬೆಳೆ ಆಯ್ತು ಮತ್ತೆ ಬೇರೆ ಬೆಳೆಗೆ ರೆಡಿ ಮಾಡಿ ನೆಕ್ಸ್ಟ್ ಈಗ ಕಲ್ಲಂಗಡಿ ಹಾಕೊಡ್ತಾರ್ರಿ. ಇದನ್ನ ಬೆಳೆ ತೆಗೆದು ಇದನ್ನ ಮೆಕ್ಕೆಜೋಳ ಕಟಾವ್ ಆಗ್ತಾವಲ್ರಿ, ಅವಾಗ ಕಲ್ಲಂಗಡಿ ಬೀಜ ಕೊಡ್ತಾರೆ. ಮತ್ತೆ ಬ್ಯಾಸಿಗೆ ಕಲ್ಲಂಗಡಿನ ಹಾಕ್ಬೋದು, 2,500 ರೂಪಾಯಿ 1 ಕೆಜಿ ಇರೋದು. ಈಗ ಬೀಜೋತ್ಪಾದನೆ ಚಟುವಟಿಕೆ ಮಾಡುವವರು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರ್ತಾರೆ ಅಂತ, ತುಂಬಾ ಜನರಿಗೆ ಕೂಲಿ ಕೆಲಸ ಸಿಗ್ತಾ ಇರ್ತದೆ ಅಂತ. ಹೌದಾ? ನಿಮ್ಮಲ್ಲಿ ಎಷ್ಟು ಜನ ಬರ್ತಾರೆ ಕೆಲಸಕ್ಕೆ? ನಮ್ಮ ಕಡೆ ನೋಡ್ರಿ, ಅದನ್ನ ಗೂಟ ಹಾಕ ಮುಂದ, ಬಳ್ಳಿ ಕಟ್ಟ ಮುಂದ, ದಾರ ಕಟ್ಟ ಮುಂದ 15 ಜನ ಇದ್ರು ನೋಡ್ರಿ. ಒಂದು ವಾರ 15 ಜನ ಕೂಲಿ ಕೊಟ್ಟರು. ಅವ್ರ ಜೀವನನು ಉಪಜೀವನ ನಡೀತಾ ಇರ್ತದೆ. ಗಂಡು ಮಕ್ಕಳಿಗೆ 500 ಕೊಟ್ಟಿನ್ರಿ, ಹೆಣ್ಣು ಮಕ್ಕಳಿಗೆ 300 ರೂಪಾಯಿ ಕೊಟ್ಟಿನ್ರಿ. 15 ಜನ ಅದ್ರ ಅದೆಲ್ಲ ಕಳೆ ತೆಗಿಯಕ್ ಬಂತು. ಅದ್ರಾಗ 15 ಸಾಲ ಅದಾವ ಅಂದ್ರೆ 15 ದಿನ ಕೆಲಸ ಆಗೈತ್ರಿ. ಅದು ಅಂದ್ರೆ ಒಂದ್ಮೇಲೆ ಗೂಟ ಹಾಕ್ಬೇಕ್ರಿ, ಅದಕ್ಕೆ ಗೂಟ ಒಯ್ಬೇಕು, ಅದಕ್ಕೆ ದಾರ ಎಣಿಬೇಕ್ರಿ, ದಾರ ಎಣದು ಆಮ್ಯಾಗ ಅದ್ ಬಳ್ಳಿ ತೆಳಗಿರ್ತಲ್ರಿ, ಬಳ್ಳಿ ಮ್ಯಾಗ ಕಟ್ಬೇಕು ಮತ್ತೆ ಆಮ್ಯಾಗ ಅದಕ್ಕೆ ಕಳೆ ತೆಗೆದು ಆಮ್ಯಾಗ ಬಡ್ಡಿಗೆ ಮಣ್ಣು ಎಳಸ್ಬೇಕ್ರಿ, ಮಣ್ಣು ಎಳಸಿ ಗೊಬ್ಬರ ಹಾಕಾದ್ರೆ ಒಂದು 15 ದಿನ ಆಗತ್ತೆ ಅದು ಎಲ್ಲ ಬದುಕು. ಈ ಬೀಜೋತ್ಪಾದನೆಗಾಗಿ ಬೆಳೆಯುವ ಹಾಗಲಕಾಯಿ ನಿಮ್ಮ ಮನೆಗೆ ಆಹಾರಕ್ಕೆ ಬಳಕೆ ಮಾಡ್ಕೋಬೋದಲ್ಲ ನೋಡ್ರಿ. ನಾವು ಬೇಕಷ್ಟು ಬಾಳ್ಕೊ ಬಳಸ, ನಮ್ಮ ಮನೆ ತಿನ್ನಕ್ಕೆ ನಡೀತಿದ್ರು, ಒಂದು ಕಾಯಿ 2 ಕಾಯಿ 3 ಕಾಯಿ ಹರ್ಕೊಂಬಂದು ಊಟ ಮಾಡ್ತಾರೆ. ಅದಕ್ಕೇನಿಲ್ಲ, ಯಾಕಂದ್ರೆ ಬೇರೆ ಬೇರೆ ಔಷಧಿ ಬಳಕೆ ಮಾಡಿರ್ತೀರಿ, ತಿನ್ಬಾರ್ದು ಅಂತ ಏನಾರು ಇರ್ತದ? ಅದು ಹೇಗೆ ಔಷಧ ಹೊಡೆದ ತಿನ್ಬರ್ತಾರೆ. ಮತ್ತೆ ಒಂದ್ ವಾರ 5 ದಿನ ಮತ್ತೆ 1 ವಾರ 8 ದಿನ ತಿನ್ಬರ್ತಾರೆ ಅದನ್ನ. ಈಗ ನಿಮ್ಮನ್ನ ನೋಡಿ ಬೀಜೋತ್ಪಾದನೆ ಚಟುವಟಿಕೆಗೆ ಮುಂದಾಗಿರೋ ರೈತರು ಇದರ ನನ್ನಲ್ಲಿದ್ದ 5 ಜನ ಹಾಕ್ಯಾರ್ರಿ. ನಮ್ಮನ್ನ ನೋಡಿ ಮೊದಲು ಅದನ್ನ ಹಾಗಲ್ ಬೀಜ ಬೆಳೆದಂತ ನಾವು ಫಸ್ಟ್ ನಮ್ಮೂರಲ್ಲಿ ನನ್ನ ನೋಡಿ 5 ಜನ ಹಾಕ್ಯಾರ್ರಿ ಈ ವರ್ಷ. ಅವರು ಒಬ್ಬತ್ತನ 2 ಕ್ವಿಂಟಲ್ ಆಗ್ಯಾರ, ಒಬ್ಬತ್ತನ 1.5 ಕ್ವಿಂಟಲ್, ಒಬ್ಬತ್ತನ 1 ಕ್ವಿಂಟಲ್ 8 ಕೆಜಿ ಆಗ್ಯಾರು. ಅವ್ರವ್ರು ಹೆಂಗೆ ಅದಕ್ಕೆ ಖರ್ಚು ಮಾಡಿದ್ರೆ ಹಂಗಂಗೆ ಆಗ್ಯಾರು. ನಿಮ್ದು ಸಣ್ಣ ಭೂಮಿ ಇದೆ, 1.5 ಎಕರೆ ಇದೆ ಅಂತ ಹೇಳಿ. ಹೌದೌದು, 1.5 ಎಕರೆ. ಕೃಷಿ ಇಲಾಖೆಯಿಂದ ನಿಮ್ಗೆ ಏನಾದರೂ ಸಹಾಯಧನ ಸಿಗ್ತದಾ, ಬೇರೆ ಏನಾದರೂ ಸಬ್ಸಿಡಿಯಲ್ಲಿ ಏನಾದ್ರು ಕೊಡ್ತಾರ ಗೊಬ್ಬರ ಆಗಿರ್ಬೋದು ಬೀಜ ಎಲ್ಲ ಬಿಡ್ರಿ ಏನು ಬಂದಲ್ರಿ ನೀವು ಆ ಥರದ್ದು ಏನು ಸಹಾಯ ತಗೋ ಏನಿಲ್ರಿ ನಾವು ಕೇಳಕ್ ಇಲ್ಲ ಅದ್ರ ಬಗ್ಗೆ ಮಾಹಿತಿನಿಲ್ಲ ನಮಗೆ ನಮ್ಗೆ ಯಾಕಂದ್ರೆ ಸರ್ ಒಂದ್ಸಲ ತಾವು ಭೂಮಿ ನಿಮ್ಮ ಹೆಸರಿಗಾಗಿದೆಯಾ ಅಥವಾ ಹಿರಿಯರ ಹೆಸರಲ್ಲಿ ಹಾಗೆ ಉಳ್ಕೊಂಡಿದೆಯಾ ಹಿರಿಯರ ಹೆಸರಲ್ಲಿ ಐತ್ರಿ ಅದು ಹಂಗೆ ಇದೆ ಹಾಗಾಗಿ ಸೌಲಭ್ಯಗಳು ತಗೊಳ್ಳೋಕೆ ಕಷ್ಟ ಆಗ್ತದೆ ಅದು ಪೋತಿ ಪೋತಿ ಹಂಗೆ ಇರೋದ್ರಿಂದ ಹೌದೌದ್ರಿ ನಮ್ಮ ಅಂದ್ರೆ ನಮ್ಮ ಅಮ್ಮ ಹೆಸರಲ್ಲಿ ಐತ್ರಿ ಅದು ನಮ್ಮ ಅಮ್ಮ ನಿಮ್ಮ ತಾಯಿ ಹೆಸರಿದೆ ಮತ್ತೆ ಬೇರೆ ಏನಾದ್ರು ನಿಮ್ ಸೌಲಭ್ಯಗಳು ತಗೊಳಕ್ ಅವ್ರು ತಗೋತಾರ ನಿಮ್ಮ ಅಮ್ಮಗೆ ಅವ್ರು ತಗೋತಾರ ನಾವೇ ದುಡಿತೀವಲ್ರಿ ಹೊಲದಾಗ ಅದನ್ನ ನಾವೇನು ಕೇಳಲ್ಲ ಅವ್ರನ್ನ ಅವ್ರಿಗೆ ಅವ್ರಿಗೆ ಅದು ಈಗ ತಾಯಿ ನಿಮ್ ಜೊತೆಗೆ ಇದಾರ ತಾಯಾರ್ ತಿರ್ಕೊಂಡ್ರ ತಿರ್ಕೊಂಡ್ರು ಹೌದ್ರಿ ತಾಯಾರ್ ತಿರ್ಕೊಂಡ ನಮ್ಮ ತಾಯಾರ ಹೆಸರು 2 ಎಕರೆ ಹತ್ರ ಅದನ್ನ ನನ್ನ ಹೆಸರು ಮಾಡಿಸ್ಕೊಂಡ್ರಿ ಹಿಂಗ್ ಮಾಡಿಸ್ಕೊಂಡ್ರಿ ಅದು ಇಲ್ಲಿ ಎರೆ ಭೂಮಿ ಅದು ಕಪ್ಪು ಭೂಮಿ 2 ಎಕರೆ ಇದೆ ಅದು ಬೇರೆ ಇತ್ತ ಅದು ಬೇರೆ ಹತ್ರ ಹೊರಭೂಮಿ ನಮ್ಮ ತಾಯಾರ ಹೆಸರು ಹತ್ರ ಅದು ಹೊರಭೂಮಿ ಹೊರಭೂಮಿ ಅದು ಅಲ್ಲೇನ್ ಮಾಡ್ತಿದ್ರಿ ಮೆಕ್ಕೆಜೋಳ ಹಾಕಿರೋ ಅದಕ್ಕೆ ಈಗ ಅಲ್ಲಿ ಕೃಷಿ ಮಾಡೋಕೆ ಈಗ ಶುರು ಮಾಡಿದ್ರ ಮೊದ್ಲೇ ಮಾಡ್ತಿದ್ರ ಈಗ ನಾವ್ ಇಲ್ಲಿ ಬರಾಕಿದ್ದಾಗ್ಲಿದ್ರೆ ಮಾಡಾಕತ್ತಿದ್ರ ಅಲ್ಲಿ ಉಳ್ಳಾಗಡ್ಡಿ ಬೀಜಗಳ ಬೆಳೀತಿದ್ರ ಈ ವರ್ಷ ಮತ್ ಎಲ್ಲರೂ ನಮ್ಮ ಊರಾಗ ಯಾರಿಗೆ ಹಾಕ್ಯಾರಲ್ರಿ ನಾವು 2 ಎಕರೆ ಹಾಕಲ್ಲ ಮುದ್ದೆ ಹಾಕಿಬಿಡೋಣ ಅಲ್ಲೇ ಪಕ್ಕ ಪಕ್ಕಕ್ಕೆ ಹಾಕ್ಯಾರ ಅದಕ್ಕೆ ಹಾಕ್ಯಬೇಕಂತ ಹಾಕಿದ್ರೆ ಬೇಸ್ ಐತಿ ಅಂದ್ರೆ ಖರ್ಚು ಕಮ್ಮಿ ರೀ ಮಸರಿಗಿನ ಯಾರಿಗೆ ಖರ್ಚು ಕಮ್ಮಿ ಬರ್ತಾರ ಕಮ್ಮಿ ಕಡಿಮೆ ಒಂದೇ ಸಲ ಗೊಬ್ಬರ ಹಾಕಿದ್ರೆ ಇವತ್ತು ಒಳ್ಳೆ ನೋಡಿಲ್ರಿ ಅದು ಚಲೋ ಐತ್ರಿ ಅಲ್ಲಿ ಮೆಕ್ಕೆಜೋಳ ಬೆಳಿತೀರಿ ಅಲ್ಲಿ ಈಗ ಮೆಕ್ಕೆಜೋಳ ತೆಗೆದು ಉಳ್ಳಾಗಡ್ಡೆ ಹಾಕ್ತಾರೆ ಉಳ್ಳಾಗಡ್ಡೆ ಸೊ ಅದು ಒಂದಿಷ್ಟು ಆದಾಯ ಈ ಬೀಜೋತ್ಪಾದನೆ ಒಂದಿಷ್ಟು ಆದಾಯ ಸೊ ಕೃಷಿ ನಿಮ್ಮನ್ನ ಒಂದ್ ಕಡೆಗೆ ಸೆಟ್ಲ್ ಆಗಂಗ್ ಮಾಡಿದೆ ಕಡೆಗೆ ನೆಲೆ ನಿಂತ್ಕೊಂಡು ಸ್ವಾಭಿಮಾನದ ಬದುಕನ್ನ ಕಂಡ್ಕೊಳಕ್ ಸಾಧ್ಯ ಆಗಿದೆ ಊರ್ ಬಿಟ್ಟು ಹೋಗಲಾರದಂತಾಗ ಮನ ಗಿಡದಕ್ಕೆ ಖುಷಿ ಒಳ್ಳೇದು ಮಲ್ಲಪ್ಪರೆ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾತಾಡಿದ್ರಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಿ ಒಂದ್ ಕಾಲಕ್ಕೆ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕಡೆ ಎಲ್ಲ ಅಲ್ದಾಡದಂತ ಮಲ್ಲಪ್ಪ ಇವತ್ತು ಕೃಷಿಯಿಂದ ಒಂದ್ ಕಡೆ ನೆಮ್ಮದಿಯಿಂದ ಬದುಕ್ತಾ ಇದ್ದೀರಿ ಎಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಹಾಗಲ ಬೀಜೋತ್ಪಾದನೆ ಚಟುವಟಿಕೆಗಳ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಮಲ್ಲಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್ ರೈತ ಬಾಂಧವರೇ ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು